ಅನ್ಸ್ಕೋತಾ ಇದ್ದಾರೆ. ಬನ್ನಿ ಅವರಿಂದ ವಿಚಾರವನ್ನ ಕೇಳೋಣಂತ. ನಮಸ್ಕಾರ ಡಾಕ್ಟರ್ ವಿದ್ಯಾವತಿ ಅವರೇ. ನಮಸ್ಕಾರ ಸರ್. ಹೇಳಿ, ಮೊದಲನೇದಾಗಿ ಮಣ್ಣು ಪರೀಕ್ಷೆಗೆ ಬರೋಣ. ಮಣ್ಣು ಪರೀಕ್ಷೆಯ ಮಹತ್ವ ಹೇಳಿ, ಯಾಕೆ ಮಣ್ಣು ಪರೀಕ್ಷೆಗೆ ಇಷ್ಟು ಮಹತ್ವವನ್ನು ಕೊಡಬೇಕಾಗಿದೆ ನಾವು? ಈಗ ಮಣ್ಣು ಪರೀಕ್ಷೆಯ ಮಹತ್ವ ಅಂತಂದ್ರೆ, ಇತ್ತಿತ್ತಲಾಗಿ ಎಲ್ಲ ನೋಡ್ತಾ ಇದೀವಿ, ದಿನೇ ದಿನೇ ನಮ್ಮ ಮಣ್ಣಿನ ಒಂದು ಆರೋಗ್ಯ ಹಾಳಾಗ್ತಾ ಇದೆ. ಈ ಆರೋಗ್ಯ ಹಾಳಾಗಕ್ಕೆ ಕಾರಣ ಈ ಬಂದಿರತಕ್ಕಂತ ನೀರಾವರಿ ಪದ್ಧತಿ ಆಗಿರ್ಬೋದು, ಅಥವಾ ನಾವು ಹಾಕ್ತಿರ್ಕಂತ ಅವೈಜ್ಞಾನಿಕವಾಗಿ ರಸಗೊಬ್ಬರಗಳ ಬಳಕೆ ಆಗಿರ್ಬೋದು, ಅಥವಾ ನಾವು ಸರಿಯಾಗಿ ಒಂದು ವೈಜ್ಞಾನಿಕವಾಗಿ ಹವಾಮಾನಕ್ಕೆ ಅನುಗುಣವಾಗಿ ಬೆಳೆಗೆ ಅನುಗುಣವಾಗಿ ನಾವು ವ್ಯವಸಾಯ ಮಾಡದೇ ಇರೋ ಕಾರಣ ಮಣ್ಣಿನ ಒಂದು ಆರೋಗ್ಯ ಕ್ಷೀಣಿಸ್ತಾ ಇದೆ. ಸೊ ಹೀಗಾಗಿ ಮಣ್ಣಿನ ಒಂದು ಫಲವತ್ತತೆ ಏನಿದೆ ಈಗಿನ ಪರಿಸ್ಥಿತಿ ಅಂತ ತಿಳ್ಕೊಳಕ್ಕೆ ನಾವು ಮಣ್ಣು ಪರೀಕ್ಷೆ ಮಾಡಬೇಕಾಗತ್ತೆ. ಯಾವ ಮಣ್ಣಿಗೆ ಯಾವ ಬೆಳೆ ಆಯ್ಕೆ ಮಾಡ್ಕೋಬೇಕನ್ನೋದಕ್ಕೋಸ್ಕರ ನಾವು ಮಣ್ಣು ಪರೀಕ್ಷೆ ಮಾಡಿಸ್ಬೇಕಾಗತ್ತೆ. ಅದೇ ರೀತಿ ಮಣ್ಣಲ್ಲಿ ಏನಾದ್ರೂ ಸಮಸ್ಯೆ ಉದ್ಭವ ಆಗ್ತಾ ಇದೆಯಾ? ಸಮಸ್ಯೆ ಅಂತಂದ್ರೆ ಇಲ್ಲಿ ಸವಿನಾಂಶ ಇರ್ಬೋದು, ಕರ್ಲ್ ಇರ್ಬೋದು, ಇಲ್ಲ ಹುಳಿ ಮಣ್ಣು ಆಮ್ಲೀಯ ಮಣ್ಣು ಇರ್ಬೋದು, ಅಥವಾ ಎಲ್ಲಾ ಇದ್ದು ಕೂಡ ಮಣ್ಣಿನ ಫಲವತ್ತತೆ ಕ್ಷೀಣಿಸ್ತಾ ಇದೆ. ಇಂತ ಒಂದು ಸಮಸ್ಯೆ ಕಂಡುಕೊಳ್ಳೋದಕ್ಕೆ ನಾವು ಮಣ್ಣು ಪರೀಕ್ಷೆ ಮಾಡಿಸ್ಬೇಕಾಗುತ್ತೆ. ಅಂತ ಸಮಸ್ಯೆಗಳು ಕಂಡು ಬಂದಲ್ಲಿ ಅವುಗಳ ಹೇಗೆ ನಿರ್ವಹಣೆ ಮಾಡ್ಬೇಕನ್ನೋದು ಕೂಡ ನಾವು ಕೈಗೊಳ್ಬಹುದು. ಈಗ ಮಣ್ಣು ಪರೀಕ್ಷೆಯನ್ನ ಮಾಡಿಸೋಕ್ಕಿಂತ ಮುಂಚೆ ರೈತರು ಹೇಗೆ ಮಣ್ಣು ಮಾದರಿಗಳನ್ನ, ಮಣ್ಣು ಪರೀಕ್ಷೆಯನ್ನ ನಮ್ಮ ರಾಜ್ಯದಲ್ಲಿ ಇರ್ಬೋದು, ರಾಯಚೂರು ಜಿಲ್ಲೆಯಲ್ಲಿ ಇರ್ಬೋದು, ಎಲ್ಲೆಲ್ಲಿ ಮಣ್ಣು ಪರೀಕ್ಷೆ ಸೌಲಭ್ಯಗಳು ರೈತರಿಗೆ ಸಿಗ್ತಾವ ಅಂತಿರ್ತಾವ? ಇವಾಗ 2015 ಈ ಒಂದು ಮಣ್ಣು ಪರೀಕ್ಷೆಯ ಒಂದು ಕೇಂದ್ರಗಳು ಬಹಳ ಅದ್ಭುತವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಪ್ರತಿಯೊಂದು ಜಿಲ್ಲೆಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳಿದಾವೆ. ಆ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಮಣ್ಣು ಆರೋಗ್ಯ ಕೇಂದ್ರ ಇದೆ. ಅದೇ ರೀತಿ ಕೃಷಿ ಇಲಾಖೆಯಿಂದ ಸಾಯಿಲ್ ಟೆಸ್ಟಿಂಗ್ ಸೆಂಟರ್ ಅಂತ ಹೇಳ್ತೀವಿ, ಮಣ್ಣು ಪರೀಕ್ಷೆ ಕೇಂದ್ರ. ಇದು ನಮ್ಮ ಕರ್ನಾಟಕ ಕೃಷಿ ಇಲಾಖೆಯಿಂದ ಇರ್ತಕ್ಕಂತ ಒಂದು ಸೌಲಭ್ಯ ಇದೆ. ಪ್ರತಿಯೊಂದು ಜಿಲ್ಲೆಯಲ್ಲೂ DAPC ಅಂತ ಇದೆ, ಮಣ್ಣು ಆರೋಗ್ಯ ಕೇಂದ್ರ ಅಂತ ಇದೆ. ಜೊತೆಗೆ ನಮ್ಮ ಒಂದು ಸ್ಟೇಟ್ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಬಂದಾಗ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೃಷಿ ವಿಜ್ಞಾನ ಕೇಂದ್ರ ಇದಾವೆ. ಇದಲ್ಲದೆ ಕೂಡ ಕೆಲವೊಂದು ಅತಿಪರ ರೈತರು ಕೂಡ, ಅಥವಾ ಬಿಸ್ನೆಸ್ ಮ್ಯಾನ್ಗಳು ಕೂಡ, ಅಥವಾ ಒಬ್ರೊಬ್ರು ಕೃಷಿಯಲ್ಲಿ ಆಸಕ್ತಿ ಇರೋರು ಪ್ರೈವೇಟ್ ಆಗಿ ಕೂಡ ಮಣ್ಣು ಪರೀಕ್ಷೆ ಕೇಂದ್ರಗಳನ್ನ ತೆರೆದಿದ್ದಾರೆ. ಇನ್ನ ಮಣ್ಣು ಪರೀಕ್ಷೆಯನ್ನ ಮಾಡಿಸಿದ್ರೆ ತೋಟಗ ವಿಶೇಷವಾಗಿ ನೀರಾವರಿಯನ್ನ ಮಾಡುವಂತ ರೈತರು ಮಣ್ಣಿನ ಮಾದರಿಗಳನ್ನ ಹೇಗ್ ತಕ್ಕೋಬೇಕಾಗತ್ತೆ, ಮತ್ತು ಜೊತೆಗೆ ಎಷ್ಟು ಮಾದರಿಯನ್ನ ಮತ್ತು ಮಣ್ಣಿನ ಮಾದರಿಯೊಂದಿಗೆ ಏನೇನು ಮಾಹಿತಿಯನ್ನ ಕೊಟ್ಟು ಮಣ್ಣು ಪರೀಕ್ಷೆ ಕೇಂದ್ರಕ್ಕೆ ಕಳಿಸಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ? ಈಗ ಮಣ್ಣು ಪರೀಕ್ಷೆ ಅಂತ ಬಂದಾಗ ಯಾರು ಯಾವಾಗ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು, ಯಾವ ಪರಿಸ್ಥಿತಿಯಲ್ಲಿ ಎಷ್ಟು ವರ್ಷಕ್ಕೊಂದ್ಸಲ ಮಣ್ಣು ಪರೀಕ್ಷೆ ಮಾಡ್ಬೇಕು ಅಂತ ಅನ್ನೋದು ಪ್ರಶ್ನೆ ಉದ್ಭವ ಆಗುತ್ತೆ. ಈ ನೀರಾವರಿ ಪದ್ಧತಿ ಇರೋರು ಎಲ್ಲೆಲ್ಲಿ ನೀರಾವರಿ ಸೌಕರ್ಯ ಇದೆ, ಎಲ್ಲೆಲ್ಲಿ ಕಾಲುವೆಗಳಿದಾವೆ, ಯಾರ್ಯಾರು ಬೋರ್ ಇದೆ, ಒಟ್ಟಾರೆ ಹೇಳ್ಬೇಕು ಅಂದ್ರೆ ನೀರಾವರಿ ಕೃಷಿ ಇದ್ದವರು ಪ್ರತಿ 3 ಬೆಳೆಗಳ ತೆಗೆದ ನಂತರ ಮಾಡ್ಬೇಕು, ಇಲ್ಲ ಪ್ರತಿ 1.5 ವರ್ಷಕ್ಕೊಂದ್ಸಲ ನಾವು ಮಣ್ಣಿನ ಮಾದರಿ ತೆಗೆದು ಪರೀಕ್ಷೆಗೆ ಕಳ್ಸ್ಕೊಡ್ಬೇಕಾಗತ್ತೆ ನೀರಾವರಿಯವರು. ಇಲ್ಲಿ ಒಣ ಬೇಸಾಯ ಇದ್ದವರು, ಕುಷ್ಕಿ ಬೇಸಾಯ ಇದ್ದವರು ಪ್ರತಿ 3 ವರ್ಷಕ್ಕೊಂದ್ಸಲ ನಾವು ಮಣ್ಣಿನ ಮಾದರಿ ಸಂಗ್ರಹಣೆ ಮಾಡಿ ಮಣ್ಣು ಪರೀಕ್ಷೆ ಮಾಡಿಸ್ಬೇಕಾಗುತ್ತೆ. ಇದು ಯಾಕೆ ವ್ಯತ್ಯಾಸ ಅಂತಂದ್ರೆ, ಕುಷ್ಕಿ ಬೇಸಾಯದಲ್ಲಿ ಮಳೆ ಬಂದಾಗೆ ನಾವು ಕೃಷಿ ಮಾಡೋದು, ಮಳೆ ಬಂದಾಗೆ ಭೂಮಿಲಿ ಇರ್ತಕ್ಕಂತ ಮಣ್ಣು ಇರ್ತಕ್ಕಂತ ಪೋಷಕಾಂಶಗಳು ಕರಗಿ ಅದು ಬೆಳೆಗೆ ಲಭ್ಯವಾಗುತ್ತೆ, ಇಲ್ಲ ಅಂದ್ರೆ ಆ ಒಂದು ಪೋಷಕಾಂಶಗಳು ಪೋಲ್ ಆಗದೆ ಅಲ್ಲೇ ಇದ್ದೇ ಇರುತ್ತೆ. ಹೀಗಾಗಿ ಅಲ್ಲಿ 3 ವರ್ಷ ಒಂದು ಅವಧಿ ಕೊಟ್ಟಿದ್ದಾರೆ, ಅಲ್ಲೇನು ತೊಂದರೆ ಆಗೋದಿಲ್ಲ. ಈ ನೀರಾವರಿ ಯಥೇಚ್ಛವಾಗಿ ಬಳಸೋದ್ರಿಂದ ಮಣ್ಣ ಇರ್ತಕ್ಕಂತ ಏನೆಲ್ಲ ಪೋಷಕಾಂಶಗಳಿದಾವೆ ಅವು ಬೆಳೆಗಳು ತಗೋಬಹುದು, ಇಲ್ಲ ಅಂತಂದ್ರೆ ಬಸದು ಹೋಗೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಅಲ್ಲಿ ಫಲವತ್ತತೆ ಬಹಳ ಏರುಪೇರು ಆಗೋದ ಕಾರಣಕ್ಕೆ ಅಲ್ಲಿ ಸ್ವಲ್ಪ ಬೇಗನೆ ನಾವು ಮಣ್ಣು ಪರೀಕ್ಷೆಗೆ ಮಾಡಿಸ್ಬೇಕಾಗುತ್ತೆ. ಇನ್ನು ಮಣ್ಣು ಮಾದರಿ ಸಂಗ್ರಹಣೆ ಮಾಡಬೇಕು ಅಂತಂದಾಗ ಸುಮ್ನೆ ನಾವು ಮನ್ಸಿಗೆ ಬಂದಾಗ ಹೋಗಿ ಎಲ್ಲೋ ಒಂದು ಮೂಲೆಲೋ ಎಲ್ಲೋ ಒಂದು ಗಿಡದ ಕೆಳಗೋ ಒಂದೇ ಕಡೆ ಮಾದರಿ ತರೋಗಿಲ್ಲ. ಪ್ರತಿ 5 ಎಕರೆಗೆ ಒಂದು ಮಾದರಿ ಬೇಕು. ಪ್ರತಿ 5 ಎಕರೆಗೆ ಒಂದು ಮಾದರಿ ಅಂತ ಹೇಳ್ತೀವಿ ನಾವು. ಆ ಮಾದರಿ ಹೇಗಿರ್ಬೇಕು ಅಂದ್ರೆ ಇಡೀ ಒಂದು 5 ಎಕರೆ ಜಮೀನಿನ ಪ್ರತಿನಿಧಿಸುವ ಮಾದರಿ ಆಗಿರ್ಬೇಕು. ಅಂತಂದ್ರೆ ಸುಮಾರು 5 ಎಕರೆಯಲ್ಲಿ ನಾವು ಒಂದು ಜಮೀನಿನಲ್ಲಿ 4-5 ಭಾಗಗಳು ಮಾಡ್ಕೋಬೇಕು. ಪ್ರತಿಯೊಂದು ಉಪಭಾಗಗಳಲ್ಲಿ 4 ಮೂಲೆ ಮತ್ತು ಒಂದು ಮಧ್ಯಭಾಗದಲ್ಲಿ ಮಣ್ಣಿನ ಮಾದರಿ ತೆಗಿಬೇಕು. ತದನಂತರ ಇಡೀ ಎಲ್ಲಾ ಕಡೆ ತಿರುಗಾಡಿ ತೆಗೆದಿರ್ತಕ್ಕಂತ ಮಣ್ಣಿನ ಒಂದು ಕಡೆ ಬಂದು ನಾವು ಸರಿಯಾಗಿ ಕಲಸಿ ಮಿಶ್ರಣ ಮಾಡಿ ಕಸ ಕಡ್ಡಿ ಹೆಂಟೆ ಕಲ್ಲು ಏನಾದ್ರೂ ಒಂದು ಬೇಡದಿರತಕ್ಕಂತ ಪದಾರ್ಥಗಳಿದ್ರೆ ಹೊರಗೆ ಹಾಕಿ ನಾವು ಅದನ್ನ ಆ ಒಂದು 15-20 kg ಮಣ್ಣಾಗಿರುತ್ತೆ. ನಾವು ಇಡೀ 5 ಎಕರೆ ಭೂಮಿಯಲ್ಲಿ ನಾವು ಅಲ್ಲಲ್ಲಿ ಅಡ್ಡಾಡಿ ಮಣ್ಣು ತೆಗೆದಾಗ ಆ ಒಂದು 15 kg ಮಣ್ಣನ್ನ ನಾವು ಕನಿಷ್ಠ 1/4 ರಿಂದ 1 kg ಅಷ್ಟು ಆಗೋವರೆಗೂ ಕಡಿಮೆ ಮಾಡಬೇಕು. ಅದು ಮಾಡೋಕ್ಕೂ ಕೂಡ ವೈಜ್ಞಾನಿಕವಾಗಿ ಪದ್ಧತಿ ಇದೆ. ಅದ್ ಹೇಗೆಪ್ಪ ಅಂತಂದ್ರೆ, ಎಲ್ಲಾ ಉಪಭಾಗಗಳಿಂದ ಮಣ್ಣು ಮಾದರಿ ಸಂಗ್ರಹಣೆ ಆದ್ಮೇಲೆ ಒಂದು ಜಾಗಕ್ಕೆ ಬರ್ಬೇಕು ನಾವು. ಒಂದು ಸ್ವಚ್ಛವಾದ ಚೀಲ ಅಥವಾ ಒಂದು ಸ್ವಚ್ಛವಾದ ಕಟ್ಟೆ ಇರುತ್ತೆ, ಆ ತರದ ಮೇಲೆ ನಾವು ಈ ಸಂಗ್ರಹಣೆ ಮಾಡಿರ್ತಕ್ಕಂತ ಮಣ್ಣೆಲ್ಲಾನು ಹಾಕಿ ಸರಿಯಾಗಿ ಕಲಸ್ಬೇಕದು. ಕಲಸಿ ಕಸ ಕಡ್ಡಿ ಹೆಂಟೆ ಕಲ್ಲು ಬೇಡದಿರತಂತ ಮಣ್ಣಲ್ಲಿ ಬೇರೆ ಏನಾದ್ರು ಪದಾರ್ಥ ಇದ್ರೆ ಎಲ್ಲ ತೆಗೆದು ಹಾಕಿ ನಾವು ಸಮನಾಗಿ ಗುಂಡಾಕಾರದಲ್ಲಿ ಕೈಯಿಂದ ಹರಡಬೇಕು. ಗುಂಡಾಕಾರದಲ್ಲಿ ಕೈಯಿಂದ ಹರಡಿ ಆ ಒಂದು ಗುಂಡಾಕಾರನ ನಾವು ಈ ಬೆರಳುಗಳಿಂದ 4 ಭಾಗಗಳನ್ನ ಮಾಡ್ಕೋಬೇಕು. 4 ಭಾಗಗಳನ್ನ ಮಾಡ್ಕೊಂಡು 2 ವಿರುದ್ಧ ದಿಕ್ಕದ ಮಣ್ಣನ್ನ ಉಳಿಸ್ಕೋಬೇಕು, 2 ವಿರುದ್ಧ ದಿಕ್ಕದ ಮಣ್ಣಿನ ಭಾಗವನ್ನು ಹೊರಗಡೆ ಚೆಲ್ಬೇಕು. ನಾವು ಉದಾಹರಣೆಗೆ ನಾವು 10 kg ಮಣ್ಣಾಗಿದ್ ನಮ್ಮ ಹತ್ರ,

ಅದೇ ರೀತಿ ಭತ್ತ ಹಳೆ ಸೋನಮಸರಿ 1900 to 2587 ರೂಪಾಯಿ. ಇನ್ನು ರಾಯಚೂರು ಮಾರುಕಟ್ಟೆಯ ಪೇಟೆ ಧಾರಣೆ ರೀತಿ ಇದೆ. ಕಡಲೆಕಾಳು ಜವರಿ ಸ್ಥಳೀಯ 4269 ರೂಪಾಯಿಗಳಿಂದ 4728 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 44 9800 12500 ರೂಪಾಯಿಗಳು. ನೆಲಗಡಲೆ ಶೇಂಗಾ ಗುಂಗ್ರಿ 4038 to 6435 ರೂಪಾಯಿಗಳು. ಈರುಳ್ಳಿ 330 to 900 ರೂಪಾಯಿಗಳು. ಭತ್ತ ದಪ್ಪ ಭತ್ತ 1349 to 1349 ರೂಪಾಯಿಗಳು ಇದೆ. ರಾಜಹಂಸ 1269 to 1377 ರೂಪಾಯಿಗಳು. ಇನ್ನು ಸೋನಮಸರಿ 1282 to 1855 ರೂಪಾಯಿಗಳು. ಸೂರ್ಯಪಾನ 5168 to 6519 ರೂಪಾಯಿಗಳು. ಇನ್ನು ಕೆಂಪು ತೊಗರಿ 4009 ರೂಪಾಯಿಗಳಿಂದ 6153 ರೂಪಾಯಿಗಳು. ಇನ್ನು ಬಿಳಿ ತೊಗರಿ 4009 to 5400 ರೂಪಾಯಿಗಳು. ಇದಾಗಿತ್ತು ಇಂದಿನ ಪೇಟೆ ಧಾರಣೆ. ಇನ್ನು ಹವಾಮಾನ ಆಧಾರಿತ ರೈತರಿಗೆ ಕೃಷಿ ಸಲಹೆಗಳು ಮತ್ತು ಹವಾಮಾನ ವರದಿ. ಭಾರತ ಹವಾಮಾನ ಬೆಂಗಳೂರು ವಿಭಾಗ ಮುನ್ಸೂಚನೆಯಂತೆ ರಾಯಚೂರು ತಾಲೂಕಿನಲ್ಲಿ ನಾಳೆ ದಿನಾಂಕ 7/5/2022 ಯಾವುದೇ ಮಳೆಯಾಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 40°C ಮತ್ತು ಕನಿಷ್ಠ ಉಷ್ಣಾಂಶ 28°C ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 64% ಮತ್ತು ಕನಿಷ್ಠ ಆರ್ದ್ರತೆಯ ಪ್ರಮಾಣ 22% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ 2 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ. ಇನ್ನು ಹವಾಮಾನ ಆಧಾರಿತ ರೈತರಿಗೆ ಕೃಷಿ ಸಲಹೆಗಳು ಈ ರೀತಿಯಾಗಿವೆ. ರಾಯಚೂರು ಜಿಲ್ಲೆಯ ರೈತರಿಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಈ ರೀತಿಯಾಗಿದ್ದಾವೆ. ಬೇಸಿಗೆ ಒಂದು ಬಿಸಿಲು ಜಾಸ್ತಿ ಇರೋದರಿಂದ ಹಾಗೂ ನೀರಿನ ಆವಿ ಮಣ್ಣಿನಿಂದ ಜಾಸ್ತಿ ಆಗ್ತಾ ಇರೋದರಿಂದ ಭೂಮಿಯನ್ನು ಉಳುಮೆಯನ್ನು ಮಾಡಿ ಕುಂಟೆಯನ್ನು ಹಸಿದ್ರ ಮುಖಾಂತರ ನೀರಿನ ಸಂರಕ್ಷಣೆಯನ್ನು ಅಥವಾ ಆವಿಯಾಗೋದನ್ನು ನಾವು ಕಡಿಮೆ ಮಾಡಬಹುದು. ಜೊತೆಗೆ ಸಾವಯವ ವಸ್ತುಗಳನ್ನು ಭೂಮಿಯ ಮೇಲುಗಡೆ ಹೊದಿಕೆಯಾಗಿ ಹರಡೋದರಿಂದ ನೀರಿನ ಒಂದು ಸಂರಕ್ಷಣೆ ಹಾಗೂ ಕಳೆಗಳ ಹಾನಿಯನ್ನು ಕಡಿಮೆ ಮಾಡಬಹುದು. ಬೇಸಿಗೆಯಲ್ಲಿ ಅಕಾಲಿಕ ಮಳೆಯ ಜೊತೆಗೆ ಸಿಡಿಲು ಮತ್ತು ಗುಡುಗಿನ ಸಾಧ್ಯತೆ ಇರುವುದರಿಂದ ರೈತರು ಹೊಲದಲ್ಲಿ ಕೆಲಸ ಮಾಡುವಾಗ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಕಟಾವು ಅಥವಾ ರಾಶಿ ಮಾಡಿದ ಬೆಳೆಗಳನ್ನು ಸುರಕ್ಷಿತ ಸ್ಥಳಗಳಲ್ಲಿ ಶೇಖರಣೆ ಮಾಡಿಟ್ಕೋಬೇಕು. ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳಿಕ್ಕೆ ಪ್ರಾಣಿಗಳ ಒಂದು ಮೇಲ್ಛಾವಣಿಯನ್ನು ಹುಲ್ಲಿನ ಹೊದಿಕೆಯಿಂದ ಮುಚ್ಚಬೇಕು. ಬಿಳಿ ಬಣ್ಣವನ್ನು ಅಥವಾ ಸುಣ್ಣವನ್ನು ಬಳಿಬೇಕು. ಇದರಿಂದ ಪ್ರಾಣಿಗಳಿಗೆ ತಂಪಾದ ಒಂದು ವಾತಾವರಣ ದೊರೆತದೆ. ಮಣ್ಣಿನಲ್ಲಿ ತೇವಾಂಶ ಸಂರಕ್ಷಣೆ ಮಾಡಲಿಕ್ಕೆ ಅಂತರ್ಬೇಸಾಯ, ಮಲ್ಸಿಂಗ್ ಹಾಗೂ ಕೈಗಳೆಯನ್ನು ಮಾಡೋದ್ರಿಂದ ತೇವಾಂಶವನ್ನು ರಕ್ಷಣೆ ಮಾಡಬಹುದು. ಜೊತೆಗೆ ಮಣ್ಣಿನ ಒಂದು ತಾಪಮಾನವನ್ನು ನಿರ್ವಹಣೆ ಮಾಡಬಹುದು. ಹಿಂಗಾರು ಬೆಳೆ ಕಟಾವಾದ ಕೂಡಲೇ ಮಾಗಿ ಉಳುಮೆಯನ್ನು ಮಾಡಬೇಕಾಗತ್ತೆ. ಅಂದರೆ ಬೇಸಿಗೆ ಉಳುಮೆಯನ್ನು ಮಾಡೋದ್ರಿಂದ ಸಾಕಷ್ಟು ಪ್ರಯೋಜನಗಳಾಗ್ತವೆ. ಅಡ್ಡ ಮಳೆಗಳು ಅಥವಾ ಮುಂಗಾರಿನ ಮುಂಚೆ ಬೀಳತಕ್ಕಂಥ ಮಳೆಗಳ ಒಂದು ನೀರನ್ನು ನಾವು ಸಂರಕ್ಷಣೆ ಮಾಡಬಹುದು. ಮಣ್ಣು ಕೊಚ್ಚನೆಯನ್ನು ತಡಿಬಹುದು. ಇನ್ನು ಕಲ್ಲಂಗಡಿಯನ್ನು ಬೆಳೆದಂಥ ರೈತ ಬಾಂಧವರು, ಕಲ್ಲಂಗಡಿ ಬಿಸಿಲು ಹೆಚ್ಚಾಗಿರೋದ್ರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುವ ಒಂದು ಸಾಧ್ಯತೆ ಇರ್ತದೆ. ಇದನ್ನು ತಡಿಲಿಕ್ಕೆ ಬೋರಾನ್ 5% ಒಂದು ದ್ರಾವಣವನ್ನು ಹಣ್ಣಿನ ಮೇಲೆ ಅಥವಾ ಬೆಳೆ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಕಲ್ಲಂಗಡಿ ಅಥವಾ ಕರಬೂಜ ಬೆಳೆಯಲ್ಲಿ ಬರ್ತಕ್ಕಂಥ ಹಣ್ಣು ನೊಣದ ಬಾಧೆಯನ್ನು ತಡಿಲಿಕ್ಕೆ ಹೆಕ್ಟರ್ಗೆ 15 ಮೋಹಕ ಬಲೆಗಳನ್ನು ಅಳವಡಿಸ್ಕೋಬೇಕು. ಕಲ್ಲಂಗಡಿ ಬೆಳೆಯಲ್ಲಿ ರಸ ಇರ್ತಕ್ಕಂಥ ಕೀಟಗಳ ನಿರ್ವಹಣೆಗಾಗಿ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಹಾಕೋದು ಒಳ್ಳೆಯದು. ಇನ್ನು ಮಾವಿನ ಬೆಳೆಯನ್ನು ಬೆಳೆದಂಥ ರೈತ ಬಾಂಧವರು ಗಮನಿಸಬೇಕು. ಮಾವಿನ ಬೆಳೆಯಲ್ಲಿ ಇತ್ರೆಯನ್ನು ಬಳಸಿ ಮಾವಿನ ಕಾಯಿಗಳನ್ನು ಹಣ್ಣು ಮಾಡಬಹುದು. ಆದರೆ ಸಂಪೂರ್ಣವಾಗಿದಂಥ ಕಾಯಿಗಳನ್ನು ಮಾತ್ರ ಹಣ್ಣಿಗೆ ನಾವು ಬಳಸೋದು ಒಳ್ಳೆಯದು. ಮಾವಿನ ಬೆಳೆಯಲ್ಲಿ ಹಣ್ಣು ನೊಣದ ಒಂದು ಸಮಗ್ರ ಕೀಟ ನಿರ್ವಹಣೆಗಾಗಿ ಪ್ರತಿ ಎಕರೆಗೆ 4 ಮೋಹಕ ಬಲೆಗಳನ್ನು ತೂಗು ಹಾಕಬೇಕಾಗತ್ತೆ. ಇದಕ್ಕೆ ಪ್ರತಿ ಲೀಟರ್ ನೀರಿನಲ್ಲಿ 1 ಮಿಲಿಲೀಟರ್ ಮೀಥೈಲ್ ಯುಜಿನಾಲ್ ಮತ್ತು 1 ಮಿಲಿಲೀಟರ್ ಮೆಲಾಥಿಯನ್ 50 EC ದ್ರಾವಣವನ್ನು ಬೆರೆಸಬೇಕು ಮತ್ತು ಪ್ರತಿ ಬಲೆಗೆ 100 ಮಿಲಿ ದ್ರಾವಣವನ್ನು ಬಳಸಬೇಕು. ಮಾವಿನಲ್ಲಿ ಕಾಯಿಗಳು ಉದುರುವುದನ್ನು ತಡಿಲಿಕ್ಕೆ 20 PPM ಅಂದರೆ 2 ಗ್ರಾಂ ನ್ಯಾಪ್ಲಿನ್ ಆಸಿಟಿಕ್ ಆ್ಯಸಿಡನ್ನು 100 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ನೀರಿನ ಅನುಕೂಲತೆ ಇದ್ದಲ್ಲಿ ಮಾವಿನ ಬೆಳೆಯಲ್ಲಿ ಕಾಯಿ ಕಟ್ಟುವ ಹಂತದಿಂದ ಮಾಗುವ ಹಂತದವರೆಗೆ ಪ್ರತಿ 15-20 ದಿನಗಳಿಗೊಮ್ಮೆ ಮಾವಿನ ಬೆಳೆಗೆ ನೀರನ್ನು ಹಾಸಬೇಕು. ಬೇಸಿಗೆ ಸಮಯದಲ್ಲಿ ಮಣ್ಣಿನ ತೇವಾಂಶವನ್ನು ಕಾಪಾಡಲಿಕ್ಕೆ ಗಿಡದ ಬುಡದ ಸುತ್ತಲೂ ಒಣಗಿದ ಕಸ ಕಡ್ಡಿಗಳನ್ನು ಹೊದಿಕೆ ಹಾಕೋದು ಭಾಳ ಒಳ್ಳೆಯದು. ಇನ್ನು ಶೇಂಗಾ ಬೆಳೆಯನ್ನು ಬೆಳೆದಂಥ ರೈತ ಬಾಂಧವರು ಈಗಾಗಲೇ ಶೇಂಗಾ ಅಲ್ಲಲ್ಲಿ ಕಟಾವ್ ಆಗ್ತಾ ಇದೆ. ಕಟಾವ್ ಅಂತಲಿರ್ತಕ್ಕಂಥ ಶೇಂಗಾ ಬೆಳೆಯನ್ನು ಬೆಳಗಿನ ಸಮಯ ಅಥವಾ ಸಂಜೆ ಹೊತ್ತಲ್ಲಿ ಕಟಾವ್ ಮಾಡೋದು ಒಳ್ಳೆಯದು. ಕಟಾವ್ ಮಾಡಿದ ಶೇಂಗಾ ಕಾಳುಗಳನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸೋದ್ರಿಂದ ಕೀಟಗಳಿಂದ ಹಾಗೂ ಸೂಕ್ಷ್ಮಜೀವಿಗಳಿಂದ ಕಾಳುಗಳಿಗೆ ಆಗ್ತಕ್ಕಂಥ ಹಾನಿಯನ್ನು ತಪ್ಪಿಸಿ ಅವುಗಳ ಗುಣಮಟ್ಟವನ್ನು ಕಾಪಾಡಬಹುದು. ಒಕ್ಕಣೆ ನಂತರ ಒಡೆದ ಹಾಗೂ ರೋಗಗ್ರಸ್ತ ಶೇಂಗಾ ಕಾಳುಗಳನ್ನು ಬೇರ್ಪಡಿಸಿ ಶೇಖರಣೆಯನ್ನು ಮಾಡೋದ್ರಿಂದ ಕೊಯ್ಲೋತ್ತರ ರೋಗಗಳನ್ನು ನಾವು ತಡೆಗಟ್ಟಲಿಕ್ಕೆ ಅನುಕೂಲವಾಗುತ್ತೆ. ಇನ್ನು ಸೂರ್ಯಕಾಂತಿಯನ್ನು ಬೆಳೆದಂಥ ರೈತ ಬಂದವರು ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗ ಹತೋಟಿಯನ್ನು ಮಾಡಲಿಕ್ಕೆ 0.25 ಮಿಲಿಲೀಟರ್ ಇಮಿಡಾಕ್ಲೋಪ್ರಿಡ್ 17.8 SL ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಸೂರ್ಯಕಾಂತಿಯಲ್ಲಿ ಬೂದು ರೋಗವನ್ನು ಹತೋಟಿ ಮಾಡಲಿಕ್ಕೆ 1 ಮಿಲಿಲೀಟರ್ ಡೈಫೆನ್ಕೊನೊಜೋಲ್ 25 EC ಅಥವಾ 0.5 ಗ್ರಾಂ ಮೈಕ್ಲೋಬ್ಯೂಟಾನಿಲ್ 10 WP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬಹುದು. ಸೂರ್ಯಕಾಂತಿಯಲ್ಲಿ ಅಲ್ಟರ್ನೇರಿಯಾ ಅಂಗಮಾರಿ ರೋಗದ ಹತೋಟಿಗಾಗಿ 2 ಗ್ರಾಂ ಮ್ಯಾಂಕೋಜೆಬ್ ಅಥವಾ 1 ಮಿಲಿಲೀಟರ್ ಹೆಕ್ಸಾಕೊನೊಜೋಲನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಕೋಳಿ ಸಾಕಾಣಿಕೆಯನ್ನು ಮಾಡುವಂಥ ರೈತ ಬಾಂಧವರು ಬೇಸಿಗೆ ದಿನಗಳಲ್ಲಿ ಕೋಳಿಗಳಿಗೆ ಶುದ್ಧವಾದ ನೀರನ್ನು ಸದಾಕಾಲ ಕೋಳಿಗಳಿಗೆ ಕುಡಲಿಕ್ಕೆ ಲಭ್ಯವಾಗುವಂತೆ ನೋಡ್ಕೋಬೇಕು. ಕೋಳಿ ಮನೆಯನ್ನು ಆದಷ್ಟು ತಂಪವಾಗಿಡಲಿಕ್ಕೆ ಕ್ರಮಗಳನ್ನು ನಾವು ತಗೋಬೇಕಾಗತ್ತೆ. ಹಗಲಿನಲ್ಲಿ ಉಷ್ಣಾಂಶ 39-42 ಸೆಂಟಿಗ್ರೇಡ್ ಇರುವುದರಿಂದ ಕೋಳಿ ಸಾಕಾಣಿಕೆ ಕೇಂದ್ರಗಳಲ್ಲಿ ಕೋಳಿಗಳು ಆಹಾರವನ್ನು ತಿನ್ನೋದು ಕಡಿಮೆ ಮಾಡ್ತವೆ. ಆದ್ದರಿಂದ ಕೋಳಿ ಸಾಕಾಣಿಕಾ ಕೇಂದ್ರಗಳಲ್ಲಿ ಕೋಳಿಗಳ ಮನೆಗಳ ಮೇಲೆ ತೆಂಗಿನ ಗರಿ ಅಥವಾ ಇತರ ಹುಲ್ಲಿನ ವಸ್ತುಗಳನ್ನು ಹಾಸಬೇಕಾಗತ್ತೆ. ಕೋಳಿಗಳಿಗೆ ತಂಪಾದ ನೀರನ್ನು ಯಾವಾಗಲೂ ದೊರಕಿಸಬೇಕು ಮತ್ತು ಆಹಾರದಲ್ಲಿ ಅಮೈನೋ ಆಮ್ಲಗಳನ್ನು ಜಾಸ್ತಿ ಬಳಸೋದು ಒಳ್ಳೆಯದು. ಇತ್ತೀಚಿನ ದಿನಗಳಲ್ಲಿ ತಾಪಮಾನ ಹೆಚ್ಚಿಗೆ ಆಗ್ತಾ ಇರೋದ್ರಿಂದ ಮರಿಗಳು ಮತ್ತು ಕೋಳಿ ಪಕ್ಷಿಗಳಿಗೆ ಸಾಕಷ್ಟು ನೀರನ್ನು ಒದಗಿಸಿ ಬರ್ಡ್ ಫ್ಲೂ ರೋಗ ಲಕ್ಷಣ ಕಂಡುಬಂದರೆ ಸಾಧ್ಯವಾದಷ್ಟು ಬೇಗ ಪಶುವೈದ್ಯರನ್ನು ಸಂಪರ್ಕ ಮಾಡಬೇಕು. ಕುರಿ ಸಾಕಾಣಿಕೆಯನ್ನು ಮಾಡುವಂಥ ರೈತ ಬಾಂಧವರು ಕುರಿ ಮತ್ತು ಮೇಕೆಗಳನ್ನು ಮೇಯಿಸುವಿಕೆಯನ್ನು ಬೆಳಿಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಮಾಡೋದು ಒಳ್ಳೆಯದು. ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರು 3 ತಿಂಗಳಿಗೊಮ್ಮೆ ಬೇರೆ ಬೇರೆ ಜಂತುನಾಶಕ ಔಷಧಿಗಳನ್ನು ಕೊಡಿಸೋದ್ರಿಂದ ಅವುಗಳ ಒಂದು ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ಕುರಿ ಮತ್ತು ಆಡುಗಳಲ್ಲಿ PPR ಕಾಯಿಲೆ ಬಗ್ಗೆ ಈ ದಿನಗಳಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು. ಸೀನು, ಮೂಗಿನಿಂದ ಗೊಣ್ಣೆ, ಮೇವು ತಿನ್ನದೇ ಇರುವುದು, ಜ್ವರ ಮುಂತಾದ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣ ಸ್ಥಳೀಯ ಪಶುವೈದ್ಯರನ್ನ ಕಾಣಬೇಕು. ಜಾನುವಾರು ಸಾಕಾಣಿಕೆದಾರರು ಬೇಸಿಗೆಯಲ್ಲಿ ಎಮ್ಮೆಗಳನ್ನು ಹೊಂಡದಲ್ಲಿ ಈಜಾಡಲಿಕ್ಕೆ ಬಿಡುವುದರಿಂದ ಬಿಸಿಲಿನ ತಾಪ ಕಡಿಮೆಯಾಗಿ ಸಂತಾನೋತ್ಪತ್ತಿ ಸಾಮರ್ಥ್ಯ ಹೆಚ್ಚುವುದಲ್ಲದೆ ಸರಿಯಾದ ಕ್ರಮದಲ್ಲಿ ಬೆದಿಗೆ ಬರಲಿಕ್ಕೆ ಸಹಕಾರಿಯಾಗುತ್ತೆ. ಹೋರಿಗಳಿಗೆ ಬೇಸಿಗೆಯಲ್ಲಿ ಕಸಿ ಮಾಡಿಸೋದ್ರಿಂದ ಗಾಯಗಳ ಒಂದು ನಿರ್ವಹಣೆಯನ್ನು ಸುಲಭವಾಗಿ ಮಾಡಬಹುದು. ಮಧ್ಯಾಹ್ನದ ಸಮಯದಲ್ಲಿ ಎಮ್ಮೆಗಳನ್ನು ಆದಷ್ಟು ನೀರಿನಲ್ಲಿ ಅಥವಾ ಕೆರೆ ಹೊಂಡಗಳಲ್ಲಿ ಬಿಡುವುದು ಉತ್ತಮ. ಇಲ್ಲವೇ ದಿನಕ್ಕೆ 2-3 ಬಾರಿ ತಣ್ಣೀರಿಂದ ಎಮ್ಮೆಗಳ ಮೈಯನ್ನು ತೊಳೆಯೋದ್ರಿಂದ ಒಳ್ಳೆಯ ಒಂದು ಹಾಲಿನ ಇಳುವರಿಯನ್ನು ಪಡಲಿಕ್ಕೆ ಅನುಕೂಲ ಆಗುತ್ತೆ. ಅಥವಾ ಒಳ್ಳೆಯ ನೀರುಗಳನ್ನು ತಂಪಾದ ನೀರನ್ನುಗಳನ್ನು ಹಿಂಡುವಂಥ ಎಮ್ಮೆಗಳಿಗೆ ಕುಡಿಸಲಿಕ್ಕೆ ಕ್ರಮವನ್ನು ವಹಿಸಬೇಕು. ಇದಾಗಿತ್ತು ಇಂದಿನ ಹವಾಮಾನ ಆಧಾರಿತ ರೈತರಿಗೆ ಕೃಷಿ ಸಲಹೆಗಳು ಡಾಕ್ಟರ್ ವಿಜಿ ಪಾವಲತಿ ಅವರಿಂದ. ಈಗ ಕೇಳಿ ಕುಷ್ಟಗಿ ತಾಲೂಕಿನ ದವಲ್ಸಾಬಾತರ್ ಹಾಗೂ ಸಂಗಡಿಗರಿಂದ ಗೀಗಿ ಪದಗಳು. ಭಾಗ್ಯದ ನಿಧಿ ನೀ ನನ್ನ ಬಡವರ ಭಾಗ್ಯದ ನಿಧಿ ಅಂಜಿ ನಡೆಸಿದರು ಬ್ರಿಟಿಷರನ್ನ ಆಂಗ್ಲರಿಗಾಗಿರಿಸು